ಹೆಸರು ಪೂರ್ತಿ ಹೇಳದೆ ತುಟಿಯ ಕಚ್ಚಿಕೊಳ್ಳಲೆ ಹರಿಯ ಏನು ಹೇಳಿದೆ ಹಣೆಯ ಚಚ್ಚಿಕೊಳ್ಳಲೆ ಮನಸ್ಸು ತುಂಬ ಮಾಗಿದೆ ಕೊಟ್ಟು ಬಿಡಲೆ ನಗುತ್ತಿದೆ ನದಿ ಹೆಸರು ಪೂರ್ತಿ ಹೇಳದೆ ದುಟಿಯ ಕಚ್ಚಿಕೊಳ್ಳಲೆ ಹರೆಯ ಏನು ಹೇಳಿದೆ ಹಣೆಯ ಚಚ್ಚಿಕೊಳ್ಳಲೆ ಮನಸ್ಸು ತುಂಬ ಬಿಡ